ಆಕಾಶವಾಣಿ ಕಾರವಾರ, ಸಮಯ 6:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಕೃಷಿ ಇಲಾಖೆಯ ವಿವಿಧ ಯೋಜನೆಗಳು. ಈ ಕುರಿತು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಜಂಟಿ ಕೃಷಿ ನಿರ್ದೇಶಕರಾದ ಶಿವಪ್ರಸಾದ್ ಗಾಂವ್ಕರ್ ಅವರೊಡನೆ ಸಂದರ್ಶನ ಕೇಳುವಿರಿ. ಶಿವಪ್ರಸಾದ್ ಗಾಂವ್ಕರ್ ಅವರೇ ನಮಸ್ಕಾರ. ನಮಸ್ಕಾರ. ಮತ್ತೆ ಮಳೆಗಾಲ ಪ್ರಾರಂಭ ಆಗಿದೆ, ಮುಂಗಾರು ಹಂಗಾಮು ಕೂಡ ಪ್ರಾರಂಭ ಆಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೃಷಿ ಇಲಾಖೆ ವತಿಯಿಂದ ಯಾವ ರೀತಿ ಒಂದು ಪ್ರೋತ್ಸಾಹಕರ ಯೋಜನೆಗಳು ಅನುಷ್ಠಾನ ಆಗ್ತಾ ಇದೆ, ಹಾಗೂ ವಿಶೇಷವಾಗಿ ಭತ್ತದ ಕೃಷಿಗೆ ಸಂಬಂಧಪಟ್ಟ ಹಾಗೆ ಏನೇನು ಕಾರ್ಯಕ್ರಮಗಳು ಇವೆ, ಈ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಮಾಡಿಕೊಡಬೇಕು ಹೇಳಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಪ್ರದೇಶದಲ್ಲಿ ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ ಹಾಗೂ ಏನೇನು ಸವಾಲುಗಳಿವೆ? ನಮಸ್ಕಾರ. ಉತ್ತರ ಕನ್ನಡ ಜಿಲ್ಲೆ ಭೌಗೋಳಿಕವಾಗಿ ಬಹಳ ವಿಸ್ತಾರವಾದಂತಹ ಜಿಲ್ಲೆ. ಹೌದು, ಸುಮಾರು 12 ತಾಲೂಕುಗಳನ್ನು ಹೊಂದಿರುವಂತಹ ಜಿಲ್ಲೆ. ಈ ಮುಂಗಾರು ಹಂಗಾಮಿಗೆ ನಾವು ಇಲಾಖಾ ವತಿಯಿಂದ ಸುಮಾರು 62,200 ಹೆಕ್ಟರ್ ಕ್ಷೇತ್ರದಲ್ಲಿ ಬೆಳೆಗಳನ್ನು ಬೆಳೆಯುವಂಥ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ. ಅದರಲ್ಲಿ ಸುಮಾರು 40,200 ಹೆಕ್ಟರ್ ಅಷ್ಟು ಭತ್ತದ ಕ್ಷೇತ್ರ, ಸುಮಾರು 8,100 ಹೆಕ್ಟರ್ನಷ್ಟು ಮೆಕ್ಕೆಜೋಳ, ಹಾಗೆ ಸುಮಾರು 13,500 ಹೆಕ್ಟರ್ನಷ್ಟು ಕಬ್ಬು. ಇದು ಪ್ರಮುಖವಾದಂಥ ಬೆಳೆಗಳು. ಇನ್ನು ಅಲ್ಪ ಸ್ವಲ್ಪ ಅಂತಂತಂದರೆ ಹತ್ತಿ. ಮುಂಚೆ ನಮ್ಮ ಜಿಲ್ಲೆಯಲ್ಲಿ ಹತ್ತಿಯನ್ನು ಜಾಸ್ತಿ ಹಳಿಯಾಳ ಮುಂಡಗೋಡು ಯಲ್ಲಾಪುರ ಭಾಗದಲ್ಲಿ ಬೆಳೀತಿದ್ರು. ಇತ್ತೀಚಿನ ವರ್ಷಗಳಲ್ಲಿ ಅದರ ಬೆಳೆಯುವ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಈ ವರ್ಷ ಸುಮಾರು ನಾವು ಒಂದು 300 ಹೆಕ್ಟರ್ನಷ್ಟೇ ಏರಿಯಾ ಗುರಿಯನ್ನು ಇಟ್ಕೊಂಡಿದ್ದೀವಿ. ಈಗಾಗಲೇ ಮುಂಡಗೋಡು, ಹಳಿಯಾಳ ಮತ್ತು ಯಲ್ಲಾಪುರ ಮತ್ತು ಸಿರ್ಸಿಯ ಕೆಲವು ಭಾಗಗಳಲ್ಲಿ ಭತ್ತದ ಬಿತ್ತನೆ ಕಾರ್ಯ ಪ್ರಾರಂಭ ಆಗಿದೆ. ಅಲ್ಲಿ ಮುಖ್ಯವಾಗಿ ಬಿತ್ತನೆ ಮಾಡ್ತಾರೆ. ಉಳಿದ ತಾಲೂಕುಗಳಲ್ಲಿ ನೇಜಿ ನಾಟಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ಕೋತಾರೆ. ಆಮೇಲೆ ಈಗ ರೈತರ ಅನುಕೂಲಕ್ಕಾಗಿ ಇಲಾಖೆಯಿಂದ ಮುಂಗಾರು ಹಂಗಾಮಿಗೆ ವಿವಿಧ ತಳಿಗಳ ಬಿತ್ತನೆ ಬೀಜಗಳನ್ನು ನಾವು ನಮ್ಮ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಸಹಾಯದಿಂದಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ. ಯಾವ್ಯಾವ ತಳಿಗಳೆಲ್ಲ ಲಭ್ಯ ಇದೆ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಖ್ಯವಾಗಿ ಬೆಳೆಯುವಂಥದ್ದು ಅಂತಂದರೆ MO4 ಅಂದರೆ ಭದ್ರ. ಇದು ಕುಚಲಕ್ಕಿಗೆ ಹೋಗುವಂಥದ್ದು ಒಂದು ತಳಿ. ಇದಲ್ಲದೇ ಜಯ, MTU 1001, ಅಭಿಲಾಷ, ಇಂಟಾನು, ಆಮೇಲೆ RNR ಅಂತ ಒಂದು ತಳಿ. ಇವು ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಬೇಡಿಕೆ ಇರುವಂಥ ತಳಿಗಳು. ಈ ತಳಿಗಳ ಬಿತ್ತನೆ ಬೀಜಗಳು ನಮಗೆ ಸುಮಾರು ಒಂದು 6,300 ಕ್ವಿಂಟಲ್ನಷ್ಟು ಬೇಡಿಕೆ ಇದೆ. ಅದರಲ್ಲಿ ಈಗಾಗಲೇ ಜಿಲ್ಲೆಯ ಎಲ್ಲ 35 ರೈತ ಸಂಪರ್ಕ ಕೇಂದ್ರಗಳಲ್ಲಿ 5,850 ಕ್ವಿಂಟಲ್ನಷ್ಟು ಬಿತ್ತನೆ ಬೀಜಗಳನ್ನು ನಾವು ದಾಸ್ತಾನು ಮಾಡಿದ್ವಿ. ಅದರಲ್ಲಿ ಈಗಾಗಲೇ ಸುಮಾರು 3,680 ಕ್ವಿಂಟಲ್ನಷ್ಟು ಬಿತ್ತನೆ ಬೀಜಗಳನ್ನು ರೈತ ಸಂಪರ್ಕ ಕೇಂದ್ರಗಳ ಮೂಲಕ ವಿತರಣೆಯನ್ನು ಮಾಡಿದ್ದೀವಿ. ಅದಲ್ಲದೇ ನಾನಾಗಲೇ ಹೇಳ್ದಂಗೆ ಮೆಕ್ಕೆಜೋಳ, ಹಳಿಯಾಳ, ಮುಂಡಗೋಡು ಮತ್ತು ಸಿರ್ಸಿ ಮತ್ತು ಯಲ್ಲಾಪುರದ ಕೆಲವು ಭಾಗಗಳಲ್ಲಿ ಈ ಮೆಕ್ಕೆಜೋಳ ಬಿತ್ತನೆಯನ್ನು ಮಾಡ್ತಾರೆ. ಅದಕ್ಕೂ ಕೂಡ ನಾವು ಸುಮಾರು 1,000 ಕ್ವಿಂಟಲ್ನಷ್ಟು ಬೇಡಿಕೆ ನಮ್ಮಲ್ಲಿ ಇತ್ತು. ಈಗಾಗಲೇ 930 ಕ್ವಿಂಟಲ್ನಷ್ಟು ನಾವು ದಾಸ್ತಾನು ಮಾಡಿದ್ವಿ. ಅದರಲ್ಲಿ ಸುಮಾರು 675 ಕ್ವಿಂಟಲ್ನಷ್ಟು ಬಿತ್ತನೆ ಬೀಜ ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ವಿತರಣೆಯಾಗಿದೆ. ಈಗ ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡುವುದಕ್ಕೋಸ್ಕರ ಹಸಿರೆಲೆ ಗೊಬ್ಬರದ ಬೀಜಗಳೇನಾದರೂ ಲಭ್ಯ ಇದೆಯಾ? ಹಸಿರೆಳೆ ಬೀಜದ ಗೊಬ್ಬರಗಳು ನಮ್ಮಲ್ಲಿ ಈಗ ಈ ವಾರ ಬರ್ತಾ ಇದೆ. ಹಸಿರೆಳೆ ಬೀಜದ ಗೊಬ್ಬರಗಳನ್ನು ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿ ಸೆಣಬಿನ ಬೀಜನ ಉಪಯೋಗ ಮಾಡ್ತಾರೆ. ಡಯಂಚ ಅಂತ ಇನ್ನೊಂದು ವೆರೈಟಿ ಬರುತ್ತೆ, ಅದನ್ನು ಕೂಡ ನಾವು ಬಳಕೆ ಮಾಡ್ಬೋದು. ಸಿದ್ದಾಪುರ ಭಾಗದಲ್ಲಿ ಮಾತ್ರ ಸ್ವಲ್ಪ ಡಯಂಚ ಬೀಜಗಳನ್ನು ಬಳಸ್ತಾರೆ. ಉಳಿದ ಬೇರೆ ತಾಲೂಕುಗಳಲ್ಲಿ ಈ ಸಣ್ಣ ಯೂಸ್ ಮಾಡೋದು. ಅದರ ಬಳಕೆ ವಿಧಾನ ಹೇಗೆ ಮತ್ತು ಉಪಯೋಗ ಹೇಗೆ? ಈ ಸೆಣಬಿನ ಬೀಜಗಳನ್ನು ನಮ್ಮ ಹಂಗಾಮು ಪ್ರಾರಂಭವಾಗಕ್ಕಿಂತ ಮುಂಚೆನೆ ಭೂಮಿಗೆ ಬಿತ್ತನೆ ಮಾಡಿ ಅದು ಸುಮಾರು 40-45 ದಿವಸಗಳಾಗುವ ಹಂತದಲ್ಲಿ ಅದನ್ನು ಉಳುಮೆ ಮಾಡಿ ಭೂಮಿಗೆ ಸೇರಿಸಬೇಕು. ಇದರಿಂದ ಭೂಮಿಯಲ್ಲಿ ಸಾರಜನಕದ ಪ್ರಮಾಣ ಹೆಚ್ಚಾಗುತ್ತೆ ಮತ್ತು ಮಣ್ಣಿನ ಗುಣಲಕ್ಷಣಗಳು ಕೂಡ ಇಂಪ್ರೂವ್ ಆಗುತ್ತೆ. ಈಗ ಎಷ್ಟು ಸರಿ ಹೆಚ್ಚು ಮಳೆ ಬಿದ್ದಂತಹ ಒಂದು ಸಂದರ್ಭದಲ್ಲಿ ತೋಡಿನ ನೀರು ಅಥವಾ ಹೊಳೆಯ ನೀರು ಮಣ್ಣನ್ನು ಕೊಚ್ಚಣೆ ಮಾಡಬಹುದು ಅಂತ ಹೇಳಿ, ಅಂತ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು ಬಿತ್ತನೆ ಮಾಡಿರುವಂತಹ ಪ್ರದೇಶದಲ್ಲಿ? ಬಿತ್ತನೆ ಮಾಡಿರುವಂತಹ ಪ್ರದೇಶದಲ್ಲಿ ನಮ್ಮಲ್ಲಿ ಈಗಾಗಲೇ ವಾಡಿಕೆ ಮಳೆಗಿಂತ ಸುಮಾರು 60% ಈ ವರ್ಷ ಪೂರ್ವ ಮುಂಗಾರು ಮಳೆ ಜಾಸ್ತಿ ಆಗಿದೆ. ಜಿಲ್ಲೆ ಎಲ್ಲ ಭಾಗಗಳಲ್ಲೂ ಕೂಡ ಉತ್ತಮ ಮಳೆ ಆಗಿದೆ. ತಾವು ಹೇಳುವಂತ ಸಮಸ್ಯೆಗಳು ನಮ್ಮಲ್ಲಿ ಹೆಚ್ಚಾಗಿ ಕರಾವಳಿ ಮತ್ತು ಮಲೆನಾಡಿನ 3-4 ತಾಲೂಕುಗಳಲ್ಲಿ ಕಂಡುಬರುತ್ತೆ. ಹೊಲಗಳಲ್ಲಿ ಬದುಗಳನ್ನು ಹಾಕೊಂಡು ಬದುಗಳ ಸ್ವಚ್ಛ ಮಾಡಿ ತೋಟಗಳಲ್ಲಿ ಬಸಿಗಾಲುವೆಗಳನ್ನು ಸ್ವಚ್ಛ ಮಾಡಿ ನೀರನ್ನು ಸರಾಗವಾಗಿ ಹೋಗಲಿಕ್ಕೆ ರೈತರು ಈಗಾಗಲೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಅದಲ್ಲದೇ ನಮ್ಮಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲೂ ಕೂಡ ಈ ನೀರುಗಾಲುವೆ ಮತ್ತು ಡೈವರ್ಷನ್ ಚಾನಲ್ ಅಂತ ನಾವು ಕರಿತೀವಿ, ಅಂದರೆ ಬಸಿಗಾಲುವೆ ಮತ್ತು ತಿರುಗಾಲುವೆ, ಇವುಗಳನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ರೈತರು ಅದರ ಉಪಯೋಗಗಳನ್ನು ಕೂಡ ಇಲ್ಲಿ ಮಾಡ್ಕೋಬಹುದು. ಈಗ ನೇರ ಬಿತ್ತನೆ ಮಾಡುವಂತಹದ್ದು ಮತ್ತು ನೇಜಿ ಮಾಡಿ ನಾಟಿ ಮಾಡುವಂತಹದ್ದು ಏನೇನು ಅನುಕೂಲತೆಗಳಿದೆ, ಏನು ವ್ಯತ್ಯಾಸ ಇದೆ? ನೇರ ಬಿತ್ತನೆ ಮಾಡುವಂತದ್ದು ಎಲ್ಲಿ ಮಳೆ ಕಡಿಮೆ ಆಗುತ್ತೆ ಅಲ್ಲಿ ಈ ನೇರ ಬಿತ್ತನೆ ಕ್ರಮವನ್ನು ಅನುಸರಿಸ್ತಾರೆ. ಅಂದ್ರೆ ಮುಖ್ಯವಾಗಿ ನಮ್ಮಲ್ಲಿ ಹಳಿಯಾಳ ಮತ್ತು ಮುಂಡಗೋಡು ಭಾಗ, ಶಿರ್ಸಿ ಭಾಗದ ಬನವಾಸಿ ಕ್ಷೇತ್ರ ಮತ್ತು ಯಲ್ಲಾಪುರದ ಕಿರುವತಿ ಭಾಗದಲ್ಲಿ ಕಡಿಮೆ ಮಳೆಯಾಗುವಂತಹ ಪ್ರದೇಶದಲ್ಲಿ ನೇಜಿ ಮಾಡಿ ನಾಟಿ ಮಾಡಲಿಕ್ಕೆ ಅಷ್ಟು ನೀರಿನ ಲಭ್ಯತೆ ಕಡಿಮೆ ಇರುತ್ತೆ. ಹಂಗಾಗಿ ಅಲ್ಲಿ ನೇರ ಬಿತ್ತನೆ ಮಾಡಿ ಬೇಸಾಯ ಮಾಡ್ತಾರೆ. ಇನ್ನು ಕರಾವಳಿ ಮತ್ತು ಮಲೆನಾಡಿನ 3 ತಾಲೂಕುಗಳಲ್ಲಿ ಈ ಮಳೆ ಹೆಚ್ಚಾಗಿ ಆಗೋದ್ರಿಂದ ಗದ್ದೆಗಳಲ್ಲಿ ಸಾಕಷ್ಟು ನೀರು ಸಂಗ್ರಹ ಆಗೋದ್ರಿಂದ ಇಲ್ಲಿ ನಾಟಿ ಕೆಲಸವನ್ನೇ ಮಾಡ್ತಾರೆ. ಬಿತ್ತನೆ ಮತ್ತು ನಾಟಿಗೆ ವ್ಯತ್ಯಾಸ ಅಂತಂದ್ರೆ ಬಿತ್ತನೆ ಮಾಡುವ ಪದ್ಧತಿಯಲ್ಲಿ ಸ್ವಲ್ಪ ಖರ್ಚು ಕಡಿಮೆ, ಕಳೆ ನಿರ್ವಹಣೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಕಳೆ ನಿರ್ವಹಣೆ ಆಗುತ್ತೆ, ಬಟ್ ಅಲ್ಲಿ ಕಳೆ ನಿರ್ವಹಣೆಗಳನ್ನ ಹೊಡೆತ ಒಂದು ಆಪರೇಷನ್ ಅಂತ ಮಾಡ್ತಾರೆ. ಅಲ್ಲಿ ಆ ಹೊಡೆತ ಆಪರೇಷನ್ ಮಾಡಿದಾಗ ಕಳೆಗಳು ಕಡಿಮೆ ಆಗುತ್ತೆ ಮತ್ತೆ ಹೆಚ್ಚಿಗೆ ಮರಿಗಳು ಬರ್ತವೆ, ಅಂದರೆ ಟಿಲ್ಲರ್ಸ್ ಅಂತ ಹೇಳ್ತೇವೆ, ಅದರ ಸಂಖ್ಯೆಗಳು ಜಾಸ್ತಿ ಆಗುತ್ತೆ. ನಾಟಿ ಮಾಡೋ ವಿಧಾನದಲ್ಲಿ ಸ್ವಲ್ಪ ಆಳುಗಳ ಸಂಖ್ಯೆ ಜಾಸ್ತಿ ಬೇಕಾಗಿರೋದ್ರಿಂದ ಸ್ವಲ್ಪ ಖರ್ಚು ಸ್ವಲ್ಪ ಜಾಸ್ತಿ ಆಗುತ್ತೆ. ಶ್ರೀ ಪದ್ಧತಿಯನ್ನು ಅನುಸರಿಸುವಂತ ಒಂದು ಇದೆಯಾ? ಹಿಂದೆ ಶ್ರೀ ಪದ್ಧತಿಯನ್ನ ರೈತರು ಮಾಡ್ತಾ ಇದ್ರು, ಬಟ್ ಇತ್ತೀಚಿನ ದಿನಗಳಲ್ಲಿ ಈ ಆಳುಗಳ ಕೊರತೆಯನ್ನ ಸಮಸ್ಯೆಯಿಂದಾಗಿ ಶ್ರೀ ಪದ್ಧತಿಯ ಕ್ರಮ ಕಡಿಮೆ ಆಗಿದೆ. ಅದರ ಬದಲಾಗಿ ಈಗ ಸಾಲು ನಾಟಿ ಅಂತ ಮಾಡ್ತಾರೆ. ಸಾಲು ನಾಟಿ ಮಾಡೋದ್ರಿಂದ ಒಂದ್ 2-3 ಉಪಯೋಗಗಳಿದಾವೆ. ಮುಖ್ಯವಾಗಿ ಇಂಟರ್ ಕಲ್ಟಿವೇಷನ್ ಮಾಡೋಕ್ಕೆ ಸುಲಭ ಆಗುತ್ತೆ, ಗಾಳಿ ಬೆಳಕು ಸರಾಗವಾಗಿ ಸಿಗುತ್ತೆ ಮತ್ತು ಕೀಟ ಮತ್ತು ರೋಗದ ಬಾಧೆ ಈ ಸಾಲು ನಾಟಿ ಮಾಡಿರುವಂತಹ ಕ್ಷೇತ್ರಗಳಲ್ಲಿ ಕಡಿಮೆ ಇರುತ್ತೆ. ಯಾಂತ್ರೀಕೃತ ನಾಟಿಗೆ ಎಷ್ಟರ ಮಟ್ಟಿಗೆ ಅವಕಾಶ ಇದೆ? ಯಾಂತ್ರೀಕೃತ ನಾಟಿ ನಮ್ಮಲ್ಲಿ ಪಕ್ಕದ ಜಿಲ್ಲೆಗಳಿಗೆ ಹೋಲಿಸಿದರೆ ಸ್ವಲ್ಪ ಕಡಿಮೆನೆ. ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಈ ಯಾಂತ್ರೀಕೃತ ನಾಟಿಯ ಬಳಕೆ ಜಾಸ್ತಿ ಇದೆ. ಈಗ ನಮ್ಮಲ್ಲಿ ಕಡಿಮೆ ಯಾಕಂತಂದ್ರೆ ಇಲ್ಲಿ ಸ್ವಲ್ಪ ತುಂಡು ಭೂಮಿಗಳು ಜಾಸ್ತಿ ಇರೋದ್ರಿಂದ ಯಂತ್ರಗಳನ್ನ ಒಂದು ಗದ್ದೆಯಿಂದ ಇನ್ನೊಂದು ಗದ್ದೆಗೆ ತಗೊಂಡೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಆಗಿರೋದ್ರಿಂದ ಇದರ ಬಳಕೆ ನಮ್ಮ ಜಿಲ್ಲೆಯಲ್ಲಿ ಪಕ್ಕದ ಜಿಲ್ಲೆಗೆ ಹೋಲಿಸಿದರೆ ಕಡಿಮೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಇದರ ಬಗ್ಗೆ ಕೃಷಿ ಯಂತ್ರಧಾರೆ ಮೂಲಕ ಕೆಲಸಗಳನ್ನು ಮಾಡಿದ್ದಾರೆ. ನಾವು ಕೂಡ ಇಲಾಖೆ ಮೂಲಕ ಸಾಕಷ್ಟು ಪ್ರಚಾರ ಮಾಡ್ತಾ ಇದ್ದೀವಿ, ಆದರೂ ನಮ್ಮಲ್ಲಿ ಸ್ವಲ್ಪ ಅದರ ಬಳಕೆ ಕಡಿಮೆ. ಆಮೇಲೆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ನೋಡಿದರೆ ಈ ರಸಗೊಬ್ಬರಗಳ ಪೂರೈಕೆ ಆಗ್ಬೋದು ಅಥವಾ ಸಾವಯವ ಗೊಬ್ಬರದ ಬಳಕೆ ಆಗ್ಬೋದು, ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀರಿ? ಈಗ ನಮ್ಮ ಜಿಲ್ಲೆಗೆ ಬಂತಂತಂದರೆ ನಮ್ಮಲ್ಲಿ ಕರಾವಳಿ ಮತ್ತು ಮಲೆನಾಡು ಮತ್ತು ಅರೆ ಮಲೆನಾಡು ಅಂತ 3 ಭಾಗಗಳನ್ನಾಗಿ ನಾವು ವಿಂಗಡಣೆ ಮಾಡ್ತೀವಿ. ಈ ರಸಗೊಬ್ಬರದ ಬಳಕೆ ನಮ್ಮಲ್ಲಿ ಹೆಚ್ಚಾಗಿ ಆಗ್ತಾ ಇರೋದು ಅರೆ ಮಲೆನಾಡು, ಅಂದರೆ ಮುಂಡಗೋಡು ಮತ್ತು ಹೊಳೆಯಾಳು ಈ 2 ತಾಲೂಕುಗಳಲ್ಲಿ ಸ್ವಲ್ಪ ರಸಗೊಬ್ಬರದ ಬಳಕೆ ಪ್ರಮಾಣ ಹೆಚ್ಚಾಗಿದೆ. ಕರಾವಳಿ ತಾಲೂಕುಗಳಲ್ಲಿ ರಸಗೊಬ್ಬರದ ಬಳಕೆ ಘಟ್ಟದ ಮೇಲಿನ ತಾಲೂಕುಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ. ಒಟ್ಟು ನಮ್ಮ ಜಿಲ್ಲೆಗೆ ಈ ಮುಂಗಾರು ಹಂಗಾಮಿಗೆ ಸುಮಾರು 33,000 ಟನ್ನಷ್ಟು ರಸಗೊಬ್ಬರದ ಬೇಡಿಕೆ ಇದೆ. ಈಗಾಗಲೇ ನಮಗೆ ಸುಮಾರು 20,211 ಟನ್ನಷ್ಟು ರಸಗೊಬ್ಬರ ಪೂರೈಕೆ ಆಗಿದೆ. ಅದರಲ್ಲಿ ಸುಮಾರು 12,900 ಮೆಟ್ರಿಕ್ ಟನ್ನಷ್ಟು ಗೊಬ್ಬರಗಳನ್ನು ಬೇರೆ ಬೇರೆ ವ್ಯವಸಾಯ ಸೇವಾ ಸಹಕಾರಿ ಸಂಘ ಇರ್ಬೋದು ಮತ್ತು ಖಾಸಗಿ ಮಾರಾಟಗಾರರ ಮೂಲಕ ವಿತರಣೆಯಾಗಿದೆ. ಸದ್ಯ ನಮ್ಮಲ್ಲಿ ಸುಮಾರು 7,200 ಮೆಟ್ರಿಕ್ ಟನ್ನಷ್ಟು ಗೊಬ್ಬರ ಲಭ್ಯ ಇದೆ ಮತ್ತು ಅದು ಪ್ರತಿ ತಿಂಗಳನ್ನು ಕೂಡ ನಮಗೆ ವಿವಿಧ ರಸಗೊಬ್ಬರ ಉತ್ಪಾದನಾ ಕಂಪನಿಗಳಿಂದ ಸರಬರಾಜು ಆಗ್ತದೆ. ಸದ್ಯಕ್ಕೆ ಯಾವುದೇ ರಸಗೊಬ್ಬರದ ಕೊರತೆ ನಮ್ಮಲ್ಲಿ ಇಲ್ಲ ಮತ್ತು ಕೇಂದ್ರ ಸರ್ಕಾರವು ಕೂಡ ಈ DAP ಗೊಬ್ಬರವನ್ನು ಬಳಕೆಯನ್ನು ಕಡಿಮೆ ಮಾಡುವ ದೃಷ್ಟಿಯಲ್ಲಿ ರೈತರಿಗೆ ಅರಿವು ಮೂಡಿಸುವ ಕೆಲಸವನ್ನು ಮಾಡಲಿಕ್ಕೆ ಸೂಚನೆಯನ್ನು ನೀಡಿರ್ತಾರೆ. ಅದೇ ಪ್ರಕಾರ ನಮ್ಮ ಜಿಲ್ಲೆಯಲ್ಲೂ ಕೂಡ ನಾವು ಈ DAP ರಸಗೊಬ್ಬರದ ಬಳಕೆಯನ್ನು ಕಡಿಮೆ ಮಾಡಿ ಅದರ ಬದಲಾಗಿ ಈ ಸಂಯುಕ್ತ ರಸಗೊಬ್ಬರಗಳು ಕಾಂಪ್ಲೆಕ್ಸ್ ಅಂತಂದರೆ ಸುಫಲ 10-26, 26, 19-19, 19 ಈ ಸಂಯೋಜನೆಯ ರಸಗೊಬ್ಬರಗಳ ಬಳಕೆಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ನಾವು ರೈತರಲ್ಲಿ ಅರಿವು ಮೂಡಿಸ್ತಾ ಇದ್ದೀವಿ. ಈ ಡಿಎಪಿ ಗೊಬ್ಬರದಲ್ಲಿ ಪೊಟ್ಯಾಶ್ ಇರೋದಿಲ್ಲ, ಬರೀ ಸಾರಜನಕ ಮತ್ತು ರಂಜಕ ಎರಡೇ ಪೋಷಕಾಂಶಗಳಿರ್ತವೆ. ಈ ಸಂಯುಕ್ತ ರಸಗೊಬ್ಬರಗಳಲ್ಲಿ ಮೂರು ಪೋಷಕಾಂಶಗಳು, ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್, ಮೂರು ರಸಗೊಬ್ಬರಗಳು ಇರೋದರಿಂದ ಇದರ ಬಳಕೆಯನ್ನು ಹೆಚ್ಚಿಗೆ ಮಾಡಿ ಅಂತ ನಾವು ಈಗ ರೈತರಲ್ಲಿ ಅರಿವು ಮೂಡಿಸ್ತಾ ಇದ್ದೀವಿ. ಪೋಷಕಾಂಶಗಳ ನಷ್ಟ ಆಗುವುದನ್ನು ತಡೆಗಟ್ಟಬೇಕಿದ್ರೆ ಆ ಪೋಷಕಾಂಶಗಳನ್ನು ಸಮಗ್ರ ನಿರ್ವಹಣೆಯನ್ನು ಕೂಡ ಮಾಡಬೇಕಾಗ್ತದೆ. ಮೂಲ ಗೊಬ್ಬರವಾಗಿ ಕೊಡುವಂತಹದ್ದು ಜೊತೆಗೆ ಮೇಲ್ ಗೊಬ್ಬರವಾಗಿ ಕೊಡುವಂತಹದ್ದು ಕೂಡ, ಇದರ ಬಗ್ಗೆ ಹೇಳಿದರೆ ಮಹತ್ವ ಏನು ಅಂತ. ಈಗ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಈ ರಸಗೊಬ್ಬರಗಳನ್ನು ನಾವು ಸ್ಪ್ಲಿಟ್ ಅಂದ್ರೆ ಹಂತ ಹಂತವಾಗಿ ಕೊಡೋದ್ರಿಂದ ಬೆಳೆಗಳಿಗೆ ಅದನ್ನು ಸಮರ್ಪಕ ಉಪಯೋಗ ಆಗುತ್ತೆ ಅಂತ. ಹೆಚ್ಚಿನ ಮಳೆ ಬೀಳುವಂತಹ ಪ್ರದೇಶದಲ್ಲಿ ನಾವು ಹಾಕಿದ ರಸಗೊಬ್ಬರಗಳು ನೀರಿನಲ್ಲಿ ಕೊಚ್ಚಣೆ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ನಾವು ನಮ್ಮ ಶಿಫಾರಸಿನ ರಸಗೊಬ್ಬರದಲ್ಲಿ ಫಸ್ಟ್ ನಾವು ನಾಟಿ ಮಾಡಬೇಕಾದ್ರೆ ಅಥವಾ ಬಿತ್ತನೆ ಮಾಡಬೇಕಾದ್ರೆ 50% ಅನ್ನು ಕೊಟ್ಟು, ತದನಂತರ ಬಿತ್ತನೆ ಮಾಡಿ ಅಥವಾ ನಾಟಿ ಮಾಡಿದ 30 ದಿನದ ನಂತರ ಮತ್ತು 60 ದಿವಸದ ನಂತರ ಇನ್ನು ಉಳಿದ 25% ರಸಗೊಬ್ಬರವನ್ನು ಕೊಟ್ಟಾಗ ಬೆಳೆಗಳಿಗೆ ಅದರ ಸಂಪೂರ್ಣ ಬೆಳವಣಿಗೆ ಹಂತದಲ್ಲಿ ಬೇಕಾಗುವಂತಹ ಪೋಷಕಾಂಶಗಳ ಲಭ್ಯತೆ ಸರಿಯಾಗಿ ಆಗುತ್ತೆ. ಆಮೇಲೆ ಈಗ ಕಳೆಗಳ ಸಮಗ್ರ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು? ಕಳೆಗಳ ನಿರ್ವಹಣೆಗೆ ನಮ್ಮಲ್ಲಿ ಎರಡು ತರ, ಒಂದು ಮ್ಯಾನ್ಯುಯಲ್ ಅಂತಂದ್ರೆ ಕೈಯಿಂದ ತೆಗೆಯುವಂತದ್ದು, ಎರಡನೇದು ನಮ್ಮಲ್ಲಿ ಕೋನವಿಡರ್ ಅಂತ ಒಂದು ಸಾಧನ ಬರುತ್ತೆ. ನಾವು ಸಾಲು ನಾಟ ಮಾಡಿಯಲ್ಲಿ ಈ ಕೋನವಿಡರ್ಗಳನ್ನು ಬಳಸೋದ್ರಿಂದ ಎರಡು ಲಾಭ, ಒಂದು ಕಳೆಗಳ ನಿಯಂತ್ರಣ ಆಗುತ್ತೆ, ಎರಡನೇದು ಮಣ್ಣಿನಲ್ಲಿ ಗಾಳಿಯ ಸಂಚಲನ ಆಗಿ ಹೆಚ್ಚು ಸಂಖ್ಯೆಯ ಟಿಲ್ಲರ್ಸ್ಗಳು ಬರ್ತವೆ. ಅದಲ್ಲದೆ ರೈತರು ಈಗ ಕೆಲವೊಬ್ಬರು ಕಳೆನಾಶಕಗಳ ಬಳಕೆಯನ್ನು ಪ್ರಾರಂಭ ಮಾಡಿದ್ದಾರೆ. ಆದರೆ ನಮ್ಮ ಆರೋಗ್ಯಕ್ಕೆ ನೋಡುವುದಾದರೆ ಈ ಕಳೆನಾಶಕಗಳ ತುಂಬ ಬಳಕೆಯಿಂದ ದುಷ್ಪರಿಣಾಮಗಳು ನೈಸರ್ಗಿಕ ಕ್ರಿಯೆಗಳ ಮೇಲೆ ಆಗೋದರಿಂದ ನಾವು ಅಷ್ಟಾಗಿ ಈ ಕಳೆನಾಶಕಗಳ ಬಳಕೆ ಬಗ್ಗೆ ಹೆಚ್ಚಿನ ಒತ್ತನ್ನು ನಾವು ನೀಡ್ತಾ ಇಲ್ಲ. ಇತ್ತೀಚಿನ ಸೇರ್ಪಡೆ ಈ ಯೋಜನೆಗಳ ಒಂದು ಪಟ್ಟಿಯನ್ನು ನೋಡಿದರೆ ನೈಸರ್ಗಿಕ ಕೃಷಿಯನ್ನು ಪ್ರೋತ್ಸಾಹಿಸುವುದಕ್ಕೂ ಕೂಡ ಒಂದು ಕೇಂದ್ರ ಪುರಸ್ಕೃತ ಯೋಜನೆ ಇದೆ ಅಂತ ಕೇಳಿದ್ವಿ. ಈ ಬಗ್ಗೆ ಹೇಳಿ, ಏನಿದು ನೈಸರ್ಗಿಕ ಕೃಷಿ ಅಂದರೆ ಅದನ್ನು ಪ್ರೋತ್ಸಾಹಿಸುವುದಕ್ಕೆ ಯಾವ ರೀತಿಯ ಒಂದು ಯೋಜನೆ ಇದೆ ಅಂತೇಳಿ. ಪ್ರಸಕ್ತ ಸಾಲಿನಲ್ಲಿ ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅದಂತಂದ್ರೆ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅಂತ, ನೈಸರ್ಗಿಕ ಕೃಷಿಯನ್ನು ಉತ್ತೇಜನ ಮಾಡಲಿಕ್ಕೆ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ಯೋಜನೆ ಅನುಷ್ಠಾನ ಕ್ಲಸ್ಟರ್ ಬೇಸ್ ಮೇಲೆ ಅಂತಂದ್ರೆ 50 ಹೆಕ್ಟರ್ ಪ್ರದೇಶದ ಒಂದು ಕ್ಲಸ್ಟರ್ನಲ್ಲಿ ನಾವು ಈ ಯೋಜನೆಯನ್ನು ಅಳವಡಿಕೆ ಮಾಡೋದು. ಇದನ್ನು ನಾವು ಒಂದು ಗ್ರಾಮ ಪಂಚಾಯತಿಗೆ ಒಂದು ಕ್ಲಸ್ಟರ್ ಅಂತೆ, ಅಥವಾ ಎಲ್ಲಿ ಜನಸಂಖ್ಯೆ ವಿರಳ ಇರುತ್ತೆ ಅಲ್ಲಿ ಎರಡು ಗ್ರಾಮ ಪಂಚಾಯತಿಗಳನ್ನು ಸೇರಿ ಒಂದು ಕ್ಲಸ್ಟರ್ಗಳನ್ನು ಆಯ್ಕೆ ಮಾಡಿ ಆ ಕ್ಲಸ್ಟರಲ್ಲಿ 50 ಹೆಕ್ಟರ್ ಪ್ರದೇಶದಲ್ಲಿ ಸುಮಾರು ಕನಿಷ್ಠ ಅಂದರೆ ಒಂದು 125-150 ಜನ ರೈತರನ್ನು ಇದರಲ್ಲಿ ಸೇರ್ಪಡೆ ಮಾಡಿ ಅವರ ಸ್ವಯಂ ಇಚ್ಛೆಯ ಪ್ರಕಾರ ಈ ಯೋಜನೆಯಲ್ಲಿ ಭಾಗಿಯಾಗಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಈ ವರ್ಷ ಒಟ್ಟು 45 ಕ್ಲಸ್ಟರ್ಗಳನ್ನು ನಾವು ಮಾಡ್ತಾ ಇದ್ದೀವಿ. 12 ತಾಲೂಕುಗಳು ಸೇರಿ ಸುಮಾರು 45 ಕ್ಲಸ್ಟರ್, ಕೆಲವೊಂದು ತಾಲೂಕಿನಲ್ಲಿ 2 ಕ್ಲಸ್ಟರ್ಗಳಿದ್ದಾವೆ, ಕೆಲವು ತಾಲೂಕಿನಲ್ಲಿ 6 ಕ್ಲಸ್ಟರ್ಗಳನ್ನು ಇದ್ದಾವೆ. ಅಂದರೆ ಮುಂಡಗೋಡು ಅಂತ ಭಾಗದಲ್ಲಿ ನಾವು 2 ಕ್ಲಸ್ಟರ್ಗಳನ್ನು ಮಾಡಿದ್ದೀವಿ, ಜೊಯ್ಡಾ ಭಾಗದಲ್ಲಿ 6 ಕ್ಲಸ್ಟರ್ಗಳನ್ನು ತೆಗೆದುಕೊಂಡಿದ್ದೀವಿ. ಇದರ ಮುಖ್ಯ ಉದ್ದೇಶ ಅಂತಂದರೆ ನೈಸರ್ಗಿಕವಾಗಿ ನಮಗೇನು ಸಿಗುತ್ತೆ ಅದರನ್ನು ಬಳಕೆ ಮಾಡಿ ಕೃಷಿ ಮಾಡುವಂಥದ್ದು. ಇದರಲ್ಲಿ 3 ಇಲಾಖೆಗಳು ಸೇರಿ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ಒಂದನೇದು ನಮ್ಮದು ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಆಮೇಲೆ ತಾಂತ್ರಿಕ ಇದಕ್ಕಾಗಿ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕೃಷಿ ವಿಶ್ವವಿದ್ಯಾಲಯಗಳು, ಅದರಲ್ಲೇ ಜಿಲ್ಲಾ ಪಂಚಾಯತ್ಯಿಂದ ಈ NRLM ಯೋಜನೆಯಡಿಯಲ್ಲಿ ಬರುವಂಥ ಕೃಷಿ ಸಖಿ ಮತ್ತು ಪಶು ಸಖಿಯರನ್ನು ಇದರಲ್ಲಿ ಇನ್ವಾಲ್ವ್ ಮಾಡಿ ನಾವು ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಕ್ಲಸ್ಟರ್ನಲ್ಲೂ ಕೂಡ 2 ಕೃಷಿ ಸಖಿ ಅಥವಾ ಪಶು ಸಖಿಯರನ್ನು ಆಯ್ಕೆ ಮಾಡಿಕೊಂಡು ಅವರ ಮುಖಾಂತರ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡೋದು. ಇದರಲ್ಲಿ ಮುಖ್ಯವಾಗಿ ಯಾವುದೇ ರೀತಿ ಹೆಚ್ಚಿನ ಸಹಾಯಧನದ ಯೋಜನೆ ಅಲ್ಲದೇ ಇದ್ರೂ ತಾಂತ್ರಿಕವಾಗಿ ಅವರಿಗೆ ಈ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು ಕೃಷಿ ವಿಶ್ವವಿದ್ಯಾಲಯದ ತಜ್ಞರಿಂದ, ಆಮೇಲೆ ಈ ಕೃಷಿಗೆ ಬೇಕಾಗಿರುವಂಥ ಬೀಜಾಮೃತ, ಜೀವಾಮೃತ ಇಂತಹ ಒಂದು ಸಾವಯವ ರೀತಿಯ ಕೃಷಿ ಪರಿಕರಗಳನ್ನು ಅವರಿಗೆ ಒದಗಿಸಿ ಈ ಕೃಷಿಯನ್ನು ಮಾಡುವಂಥದ್ದು. ಇದರಲ್ಲಿ ಅವರ ಸ್ವಇಚ್ಛೆ ಅಂತಂದರೆ ಒಬ್ಬ ರೈತನಿಗೆ ನಾವು ಮ್ಯಾಕ್ಸಿಮಮ್ 1 ಎಕರ್ವರೆಗೆ ಮಾತ್ರ ಅಳವಡಿಸ್ಕೊಳ್ಳಿಕ್ಕೆ ಮಾತ್ರ ಅವಕಾಶವನ್ನು ಕೊಟ್ಟಿದ್ದಾರೆ. 50 ಹೆಕ್ಟೇರ್ ಒಂದು ಕ್ಲಸ್ಟರ್ನಲ್ಲಿ. ಈಗ ಒಬ್ಬ ರೈತನ ಹತ್ರ 3 ಎಕರೆ ಜಮೀನು ಇದ್ರೂ ಕೂಡ ಅವನು ಈಗ ಪ್ರಥಮ ವರ್ಷಕ್ಕೆ 1 ಎಕರೆ ಮಾತ್ರ ಈ ಯೋಜನೆಯಲ್ಲಿ ತೊಡಸ್ಕೊಳ್ಳಿಕ್ಕೆ ಒಂದು ಅವಕಾಶ. ಇನ್ನೊಂದು ಪ್ರಮುಖವಾದಂತಹ ಯೋಜನೆ ಅಂತಂದ್ರೆ ದೇಸಿ ತಳಿಗಳ ಒಂದು ಸಂರಕ್ಷಣೆ ಮಾಡುವಂತಹದ್ದು, ಇದರ ಒಂದು ಮಹತ್ವದ ಬಗ್ಗೆ ಹೇಳಿ. ಹಲವಾರು ವರ್ಷಗಳಿಂದ ನಮ್ಮ ಇಲಾಖೆಯಲ್ಲಿ ನಾವು ಇಂಪ್ರೂವ್ಡ್ ವೆರೈಟೀಸ್ ಅಂದರೆ ಸುಧಾರಿತ ತಳಿಗಳ ಬಿತ್ತನೆ ಬೀಜಗಳನ್ನೇ ರೈತರಿಗೆ ನೀಡ್ತಾ ಸುಧಾರಿತ ತಳಿಗಳನ್ನು ಬೆಳೆಯೋದ್ರ ಬಗ್ಗೆ ಹೆಚ್ಚಿಗೆ ಒತ್ತನ್ನು ಕೊಡ್ತಾ ಇದ್ವಿ. ರೈತರಿಂದನೂ ಕೂಡ ಭಾಳಷ್ಟು ಈ ಹಳೆ ತಳಿಗಳ ಸಂರಕ್ಷಣೆ ಬಗ್ಗೆ, ಅದರ ಉತ್ಪಾದನೆ ಬಗ್ಗೆ ಮತ್ತು ಮಲ್ಟಿಪ್ಲಿಕೇಶನ್ ಬಗ್ಗೆ ಸರ್ಕಾರ ಯಾವುದೇ ಬಗ್ಗೆ ವಿಚಾರ ಮಾಡುತ್ತಾ ಇಲ್ಲ ಅನ್ನುವಂಥ ಒಂದು ಸಲಹೆಗಳು ಬರ್ತಾ ಇದ್ವು ನಮಗೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕಳೆದ ವರ್ಷ ಈ ದೇಸಿ ತಳಿಗಳ ಸಂರಕ್ಷಣೆ ಬಗ್ಗೆ ಒಂದು ಹೊಸ ಯೋಜನೆಯನ್ನು ಪ್ರಾರಂಭ ಮಾಡಿದೆ. ಇದರ ಮುಖ್ಯ ಉದ್ದೇಶ ಅಂತಂತಂದರೆ ರಾಜ್ಯದಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಈ ದೇಸಿ ತಳಿಗಳನ್ನು ಬೆಳೆಯುತ್ತಿರುವಂತಹ ರೈತರನ್ನು ಮತ್ತು ತಳಿಗಳನ್ನು ಮೊದಲನೇದಾಗಿ ಗುರುತಿಸುವಂಥದ್ದು, ಆಮೇಲೆ ಅದರ ಸಂರಕ್ಷಣೆ ಮಾಡುವಂಥದ್ದು, ನಂತರ ಅದರ ಮಲ್ಟಿಪ್ಲಿಕೇಶನ್ ಬಿತ್ತನೆ ಬೀಜಗಳನ್ನು ಉತ್ಪಾದನೆ ಪೂರೈಕೆ ಮಾಡಿ ಬೇರೆ ರೈತರಿಗೆ ಯಾರು ಬೇಡಿಕೆ ಇರುತ್ತಲ್ಲ ಅವರಿಗೆ ಕೊಡಿಸುವಂಥ ಒಂದು ಕಾರ್ಯಕ್ರಮ. ಇದರಲ್ಲಿ ಈಗಾಗಲೇ ನಾವು ಪ್ರಾರಂಭಿಕ ಹಂತವಾದಂತಹ ಸ್ಥಳೀಯ ತಳಿಗಳ ಗುರುತಿಸುವಿಕೆಯನ್ನು ಈಗ ಪ್ರಾರಂಭ ಮಾಡಿದ್ದೀವಿ. ಇದಕ್ಕಾಗಿ ನಮ್ಮ ಇಲಾಖೆಯಿಂದ ಒಂದು ಮೊಬೈಲ್ ಅಪ್ಲಿಕೇಶನ್ಗಳನ್ನು ಡೆವಲಪ್ ಮಾಡಿದ್ದಾರೆ. ಅದರ ಮುಖಾಂತರ ರೈತರ ಯಾರು ಈ ಸ್ಥಳೀಯ ತಳಿಗಳನ್ನು ಬೆಳೀತಾ ಇದಾರಲ್ಲ ಆ ರೈತರ ಮನೆಗಳಿಗೆ ಹೋಗಿ ಅವರ ದೇಸಿ ತಳಿಗಳ ಬಿತ್ತನೆ ಬೀಜಗಳ ವಿವರವಾದ ಮಾಹಿತಿಯನ್ನು ಮತ್ತು ರೈತರ ಕೃಷಿ ಪದ್ಧತಿಯನ್ನು ಸಂಗ್ರಹಣೆಯನ್ನು ಮಾಡ್ತಾ ಇದ್ದೀವಿ. ಅದಲ್ಲದೇ ಈ ಸಂಗ್ರಹಿಸಲಾದಂಥ ಈ ಸ್ಥಳೀಯ ತಳಿಯ ಬಿತ್ತನೆ ಬೀಜಗಳನ್ನು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಯಾವ ರೈತರು ಅದನ್ನು ಬೆಳೀತಾ ಇದ್ದಾರೋ ಆ ರೈತರ ಹೆಸರಿನಲ್ಲೇ ದಾಖಲಿಸಿ ಸಂಗ್ರಹ ಮಾಡ್ತಾ ಇದ್ದಾರೆ ಮತ್ತು ಅದರ ಪ್ಯೂರಿಫಿಕೇಶನ್ ಅನ್ನು ಕೂಡ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ತಾರೆ. ಮತ್ತು ಇದು ಇನ್ನು ಮುಂದೆ ಸ್ಥಳೀಯ ತಳಿಗಳ ಬೆಳೆಯುವಂತ ರೈತರಿಗೆ ಪ್ರೋತ್ಸಾಹನವನ್ನು ಕೊಡುವಂತದ್ದಿರಬಹುದು ಮತ್ತು ಅದರ ಬೀಜೋತ್ಪಾದನೆ ಅಂತ ಇರಬಹುದು, ಈ ಎಲ್ಲ ಕಾರ್ಯಕ್ರಮಗಳು ಇನ್ನು ಮುಂದಿನ ದಿನಗಳಲ್ಲಿ ಇಲಾಖೆಯಿಂದ ಮಾಡಲಿಕ್ಕಿದೆ. ಮೊದಲ ಹೆಜ್ಜೆ ಇಟ್ಟಿದ್ದೀರಿ? ಹಾ, ಈಗ ಪ್ರಾರಂಭಿಕ ಹೆಜ್ಜೆ ಇದು. ಸುಮಾರು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ನಾವು ಈಗ ಸದ್ಯದ ಇದರ ಪ್ರಕಾರ ಸುಮಾರು 185 ಸ್ಥಳೀಯ ತಳಿಗಳನ್ನು ಬೆಳೆಯುವಂತ ರೈತರನ್ನು ಗುರುತಿಸಿದ್ದೀವಿ. ಇನ್ನೂ ನಾವು ಸರ್ವೆಯನ್ನು ಮಾಡ್ತಾ ಇದ್ದೀವಿ. ಮೊಬೈಲ್ ಆಪ್ನ ಹೆಸರೇನು? ಕೆ ಕಿಸಾನ್ ಅಂತ ಒಂದು ಮೊಬೈಲ್ ಆಪ್ ಅನ್ನು ನಮ್ಮಲ್ಲಿ ಇಲಾಖೆಯಲ್ಲಿ ಇದೆ. ಆ ಇಲಾಖೆಯ ಆಪ್ ಮೂಲಕನೇ ಈ ಕಾರ್ಯಕ್ರಮವನ್ನು. ಇನ್ನೊಂದು ವಿಚಾರ, ಉತ್ತರ ಕನ್ನಡ ಜಿಲ್ಲೆಯ ಒಂದು ಗುಡ್ಡಗಾಡು ತಾಲೂಕು ಅಂತಲೇ ಹೇಳಬೇಕು, ಜೋಯಿಡ ತಾಲೂಕು. ಈ ತಾಲೂಕನ್ನ ರಾಜ್ಯದ ಮೊದಲ ಸಾವಯವ ತಾಲೂಕು ಅಂತ ಗುರುತಿಸಲಾಗಿದೆ ಅಂತ, ಏನಿದ್ರ ಹಿನ್ನೆಲೆ, ಏನಿದ್ರ ಮಹತ್ವ? ಈ ಜೋಯಿಡ ತಾಲೂಕನ್ನ ಸಾವಯವ ತಾಲೂಕನ್ನಾಗಿ ಮಾಡಬೇಕನ್ನುವಂಥದ್ದು ಕಳೆದ ಒಂದು 4-5 ವರ್ಷಗಳ ಹಿಂದಿನ ಒಂದು ಗಡ್ಡೆ ಗೆಣಸು ಮೇಳ ಆದಾಗೆಲ್ಲ ಹೇಳ್ತಾ ಇದ್ವಿ. ಇದನ್ನ ಈ ಒಂದು ಯೋಚನೆಯನ್ನ ಮಾಡಿದವರು ನಮ್ಮ ಹಳಿಯಾಳ ಮತ್ತು ಜೋಯಿಡ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಹಾಗೂ ಆಡಳಿತ ಸುಧಾರಣಾ ಇದರ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಅವರು ನಮ್ಮ ಜೋಯಿಡ ತಾಲೂಕನ್ನು ಈ ಸಾವಯವ ತಾಲೂಕನ್ನಾಗಿ ಮಾಡುವಂಥ ಒಂದು ಪ್ರಕ್ರಿಯೆಗೆ ಚಾಲನೆಯನ್ನು ಕೊಟ್ಟರು. 2021 ನಾವು ಇಲಾಖೆ ಮೂಲಕ ಜೋಯಿಡ ತಾಲೂಕಿನ ಎಲ್ಲ 16 ಗ್ರಾಮ ಪಂಚಾಯಿತಿಗಳಲ್ಲಿ ಇದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಅಲ್ಲಿಂದ ಬಂದಂಥ ಕೆಲವೊಂದಷ್ಟು ಸಲಹೆಗಳನ್ನು ಕ್ರೋಢೀಕರಿಸಿ ಇಲಾಖೆಗೆ ಮತ್ತು ಸರ್ಕಾರದ ಗಮನಕ್ಕೆ ಒಂದು ಪ್ರಸ್ತಾವನೆಯನ್ನು ನಾವು ಸಲ್ಲಿಸಿದ್ವಿ. ಅದನ್ನೆಲ್ಲ ಪರಿಶೀಲಿಸಿ ಸರ್ಕಾರ ಕಳೆದ ಬಜೆಟ್ನಲ್ಲಿ ಜೋಯಿಡ ತಾಲೂಕನ್ನು ರಾಜ್ಯದ ಪ್ರಥಮ ಸಾವಯವ ತಾಲೂಕನ್ನಾಗಿ ಪರಿವರ್ತಿಸುವ ಒಂದು ಯೋಜನೆಯನ್ನು ಘೋಷಣೆ ಮಾಡಿತು. ಇದು ಒಂದೇ ವರ್ಷದಲ್ಲಿ ಆಗುವಂಥ ಕೆಲಸಗಳಲ್ಲ. ಈ ಯೋಜನೆ 3 ವರ್ಷದಲ್ಲಿ ನಾವು ಜೋಯಿಡ ತಾಲೂಕನ್ನು ಸಂಪೂರ್ಣ ಸಾವಯವ ತಾಲೂಕನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದೆ ಸರ್ಕಾರ. ಜೋಯಿಡ ತಾಲೂಕು ತಮಗೆ ಗೊತ್ತಿದ್ದಂಗೆ ಇಡೀ ರಾಜ್ಯದಲ್ಲಿ ಭೌಗೋಳಿಕವಾಗಿ ಅತಿ ದೊಡ್ಡ ತಾಲೂಕು. ಭೌಗೋಳಿಕವಾಗಿ ಅಷ್ಟು ಅತಿ ದೊಡ್ಡ ತಾಲೂಕು ಆದರೂ ಕೂಡ 85% ಭಾಗ ಅರಣ್ಯ ಪ್ರದೇಶದಿಂದ ಆವೃತ ಆಗಿದೆ. ಸುಮಾರು 191,000 ಹೆಕ್ಟರ್ನಷ್ಟು ಭೌಗೋಳಿಕ ವಿಸ್ತೀರ್ಣ ಇದ್ದರೆ ಸುಮಾರು 165,800 ಹೆಕ್ಟರ್ ಅಷ್ಟು ಅರಣ್ಯ ಪ್ರದೇಶದಿಂದ ಕೃಷಿ ಮತ್ತು ತೋಟಗಾರಿಕಾ ಎರಡೂ ಸೇರಿ ಸುಮಾರು ನಮ್ಮಲ್ಲಿ ಒಂದು 4,855 ಹೆಕ್ಟರ್ನಷ್ಟು ಪ್ರದೇಶ ಇದೆ. ಅದರಲ್ಲಿ ನಾವು ಕೃಷಿ ಬೆಳೆಗಳಂತಂದ್ರೆ ಮುಖ್ಯವಾಗಿ ಭತ್ತನೆ ಬೆಳೀತಾರೆ ಜೋಯಿಡಾದಲ್ಲಿ. ಅದು ಬಿಟ್ಟರೆ ಸ್ವಲ್ಪ ಒಂದು 60 ಹೆಕ್ಟರ್ನಷ್ಟು ಕಬ್ಬಿದೆ. ಇನ್ನು ತೋಟಗಾರಿಕಾ ಬೆಳೆಗಳಲ್ಲಿ ಅಡಿಕೆ ಬೆಳೀತಾರೆ, ಕಾಳುಮೆಣಸು, ಗೋಡಂಬಿ, ಮಾವು, ತೆಂಗು, ಹಲಸು ಈ ಮುಂತಾದ ಬೆಳೆಗಳಿದ್ದಾವೆ. ಈ ನಮಗೆ ಮುಖ್ಯವಾಗಿ ಇರುವ ಸವಾಲು ಏನಂತಂತಂದ್ರೆ ತುಂಬಾ ಭೌಗೋಳಿಕವಾಗಿ ವಿಸ್ತಾರವಾದಂಥ ತಾಲೂಕು. ಈ ತಾಲೂಕಿನಲ್ಲಿ ಮುಂದಿನ 3 ವರ್ಷಗಳಲ್ಲಿ ನಾವು ಸಂಪೂರ್ಣವಾಗಿ ರಾಸಾಯನಿಕ ಗೊಬ್ಬರದ ಮತ್ತು ರಾಸಾಯನಿಕ ಕೀಟನಾಶಕಗಳ ಬಳಕೆಯನ್ನು ನಿಷೇಧ ಮಾಡುವಂಥದ್ದು ಒಂದು. ಎರಡನೇದು ಇಡೀ ತಾಲೂಕನ್ನ ಸಾವಯವ ಪ್ರಮಾಣೀಕರಣಕ್ಕೆ ಒಳಪಡಿಸಬೇಕಾಗುತ್ತೆ. ಹೀಗೆ ನಮ್ಮಲ್ಲಿ ರಾಜ್ಯ ಮಟ್ಟದಲ್ಲಿ ಸಾವಯವ ಬೀಜ ಮತ್ತು ಸಾವಯವ ಪ್ರಮಾಣಿಕ ಸಂಸ್ಥೆ ಅಂತ ಒಂದು ಸಂಸ್ಥೆ ಇದೆ. ಅದರ ಮೂಲಕ ಇಡೀ ತಾಲೂಕನ್ನ ನಾವು ಸಾವಯವ ಅರಣ್ಯ ಪ್ರದೇಶವನ್ನು ಒಳಗೊಂಡು ಸಾವಯವ ಪ್ರಮಾಣೀಕರಣಕ್ಕೆ ಒಳಪಡಿಸಬೇಕಾಗತ್ತೆ. ಇದು ಮುಂದಿನ 3 ವರ್ಷಗಳಲ್ಲಿ ನಾವು ಆ ಕಾರ್ಯಕ್ರಮವನ್ನು ಮಾಡ್ತೀವಿ. ಈ ಸಾವಯವ ತಾಲೂಕು ಅಂತ ಘೋಷಿಸುವುದರಿಂದ ಏನು ಅನುಕೂಲತೆ ಇದೆ? ಇದರಿಂದ ಎರಡು ತರ ಅನುಕೂಲ ಆಗಬಹುದು ಅಂತ ನನ್ನ ಒಂದು ಅಭಿಪ್ರಾಯ. ಮೊದಲನೇದಾಗಿ, ಇತ್ತೀಚಿನ ದಿನಗಳಲ್ಲಿ ದೇಶದಾದ್ಯಂತ ಮತ್ತು ಜಗತ್ತಿನಾದ್ಯಂತ ಸಾವಯವ ಪದಾರ್ಥಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ಮತ್ತು ಜನರಲ್ಲಿ ಅದರ ಬಗ್ಗೆ ಅವೇರ್ನೆಸ್ ಕೂಡ ಬರ್ತಾ ಇದೆ. ಸಿಕ್ಕಿಂ ರಾಜ್ಯವನ್ನು ಕೂಡ ಘೋಷಿಸಲಾಗಿದೆ ಸಾವಯವ. ಉತ್ತರಾಖಂಡದಲ್ಲೂ ಕೂಡ ಈಗಾಗಲೇ ಸಾವಯವ ಪದ್ಧತಿಯಲ್ಲಿ ಬೆಳೀತಾ ಇದ್ದಾರೆ ಅವರು ಕೂಡ. ಅಲ್ಲೂ ಕೂಡ ಸರ್ಟಿಫಿಕೇಶನ್ ತುಂಬಾ ಏರಿಯಾ ಆಗಿದೆ. ಇದರಿಂದ ಸಾವಯವ ಪದ್ಧತಿಯಲ್ಲಿ ಬೆಳೆದಂತಹ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆ ಸಿಗಬಹುದು. ಎರಡನೇದು, ನಮ್ಮ ಜಿಲ್ಲೆಯ ಜೋಯಿಡ ತಾಲೂಕು ನೈಸರ್ಗಿಕವಾಗಿ ಪರಿಸರ ಸಮತೋಲನವನ್ನು ನಾವು ಕಾಪಾಡಿಕೊಳ್ಳಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಮತ್ತು ಜನರ ಸ್ವಾಸ್ಥ್ಯನು ಕೂಡ ಹೆಚ್ಚಾಗಬಹುದು. ಸಾವಯವ ಉತ್ಪನ್ನ ಬ್ರ್ಯಾಂಡಿಂಗ್ ಮಾಡಿಕೊಂಡು ಕೂಡ ಮಾರಾಟ ಮಾಡೋದಕ್ಕೆ ಅವಕಾಶ ಇದೆ. ಉದ್ದೇಶ ಹಂಗೇನೆ ಇರೋದು, ಜೋಯಿಡದಲ್ಲಿ ಬೆಳೆಯುವಂತಹ ಎಲ್ಲ ಉತ್ಪನ್ನಗಳನ್ನು ಕೂಡ ಬ್ರ್ಯಾಂಡಿಂಗ್ ಮಾಡಿ ಹೊರ ರಾಜ್ಯಗಳಿಗೆ ಅಥವಾ ಹೊರ ಜಿಲ್ಲೆಗಳಿಗೆ ಹೊರ ದೇಶಗಳಿಗೆ ಅದನ್ನು ಕಳಿಸುವಂತಹ ಒಂದು ಯೋಜನೆಯನ್ನು ನಾವು ಇನ್ನು ನೆಕ್ಸ್ಟ್ 3 ವರ್ಷದಲ್ಲಿ ಹಾಕೊಳ್ಳಿಕ್ಕಿದ್ದೀವಿ. ಇದರಿಂದ ನಮ್ಮ ಜಿಲ್ಲೆಗೂ ಮತ್ತು ರಾಜ್ಯಕ್ಕೂ ಒಂದು ಒಳ್ಳೆ ಅವಕಾಶ ಮತ್ತು ಇದೊಂದು ಪ್ರಾಯೋಗಿಕವಾಗಿ ತಗೊಂಡಿರೋದು. ಜೋಯಿಡ ತಾಲೂಕಿನಲ್ಲಿ ಸಾವಯವ ಸಂಪೂರ್ಣವಾಗಿ ಸಾವಯವ ಮಾಡೋದ್ರ ಬಗ್ಗೆ ಸಾಧಕ ಬಾಧಕಗಳೇನು ಬರ್ತವೆ ಅದನ್ನು ನೋಡಿ ಇತರ ಜಿಲ್ಲೆಗಳ ತಾಲೂಕುಗಳನ್ನು ಕೂಡ ಈ ಯೋಜನೆಯನ್ನು ವಿಸ್ತರಿಸುವಂತಹ ಒಂದು ಆಲೋಚನೆ ಇಲಾಖೆ ಮತ್ತು ಸರ್ಕಾರಕ್ಕೆ ಇದೆ. ಇಲಾಖೆಯನ್ನು ಹೇಗೆ ಸಂಪರ್ಕ ಮಾಡಬೇಕು ಅಂತ? ನಮ್ಮ ಕೃಷಿ ಇಲಾಖೆಯಲ್ಲಿ ಒಟ್ಟು 11 ತಾಲೂಕುಗಳಲ್ಲೂ ಕೂಡ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗಳಿವೆ. ಅದಲ್ಲದೆ ಎಲ್ಲ 35 ಹೋಬಳಿಯಲ್ಲೂ ಕೂಡ ನಮ್ಮಲ್ಲಿ ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ. ಜಿಲ್ಲೆಯಲ್ಲಿ ಒಟ್ಟು 35 ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ. ರೈತರಿಗೆ ಏನೇ ಸಲಹೆಗಳು, ಸೂಚನೆಗಳು ಅಥವಾ ಕೃಷಿಗೆ ಸಂಬಂಧಿಸಿದ ಮಾಹಿತಿಗಳು ಬೇಕಾದಲ್ಲಿ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕ ಮಾಡಿದರೆ ಮಾಹಿತಿ ನಾವು ಇಲಾಖೆಯಿಂದ ನೀಡ್ತೇವೆ. ಒಳ್ಳೆಯದು. ಶಿವಪ್ರಸಾದ್ ಗಾಂಕೋರ್ ಅವರೇ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೃಷಿಗೆ ವಿಶೇಷವಾಗಿ ಭತ್ತದ ಬೆಳೆಗೆ ಪ್ರೋತ್ಸಾಹಿಸುವಂತಹ ಯಾವ್ಯಾವ ಯೋಜನೆಗಳನ್ನು ಕೃಷಿ ಇಲಾಖೆ ಅನುಷ್ಠಾನ ಮಾಡ್ತಾ ಇದೆ, ಹಾಗೂ ಇತ್ತೀಚಿನ ದಿವಸಗಳಲ್ಲಿ ಬಂದಿರುವಂತಹ ಒಂದು ಸಾವಯವ ಕೃಷಿಗೆ ಪ್ರೋತ್ಸಾಹಿಸುವಂತಹ ಯೋಜನೆ ಆಗಬಹುದು ಅಥವಾ ದೇಸಿ ತಳಿಗಳ ಒಂದು ಸಂರಕ್ಷಣೆಯ ವಿಚಾರ ಆಗಬಹುದು, ಈ ಎಲ್ಲದರ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಧನ್ಯವಾದ. ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಕೃಷಿ ಇಲಾಖೆಯ ವಿವಿಧ ಯೋಜನೆಗಳು ಈ ಕುರಿತು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಜಂಟಿ ಕೃಷಿ ನಿರ್ದೇಶಕರಾದ ಶಿವಪ್ರಸಾದ್ ಗಾಂವ್ಕಾರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, परम तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहा है, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಸರಿಯು ಆಗದು ನಿರಾಸರೇ ಎಂದು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಆಹಾರದಿಂದ ಆರೋಗ್ಯ. ಸಲಹೆಗಳನ್ನು ಕೇಳುವಿರಿ. ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಅಗಸೆ ಸೊಪ್ಪು ಅನೇಕ ಆರೋಗ್ಯ ಸಹಕಾರಿ ಗುಣಗಳನ್ನು ಹೊಂದಿರುವಂತಹ ಪದಾರ್ಥ. ಸೆಸ್ಪೇನಿಯಾ ಗ್ರ್ಯಾಂಡಿಫ್ಲೋರಾ ಎನ್ನುವಂತಹ ವೈಜ್ಞಾನಿಕ ಹೆಸರಿದೆ ಇದಕ್ಕೆ. ಸಂಸ್ಕೃತದಲ್ಲಿ ಅಗಸ್ಯ ಎಂದು ಕೂಡ ಕರೆಯಲಾಗುತ್ತದೆ. ಪಾರಂಪರಿಕವಾಗಿ ಈರುಳು ಕುರುಡನ ಕಡಿಮೆ ಮಾಡುವುದಕ್ಕೆ, ತಲೆನೋವನ್ನು ನಿವಾರಿಸುವುದಕ್ಕೆ, ಜ್ವರವನ್ನು ಕಡಿಮೆ ಮಾಡುವುದಕ್ಕೆ ಇದನ್ನು ಉಪಯೋಗಿಸಲಾಗ್ತಾ ಇತ್ತು. ಆದರೆ ಉಪಯೋಗಿಸುವಾಗ ಎಚ್ಚರವಾಗಿರುವಂತಹದ್ದು ಒಳ್ಳೆಯದು. ಭಾರತದಲ್ಲಿ ಇದರ ಅನೇಕ ಭಾಗಗಳನ್ನು ಆಹಾರವಾಗಿ ಬಳಸಲಾಗ್ತದೆ. ರಸ್ತೆಯ ಇಕ್ಕೆಲೆಗಳಲ್ಲಿ ಈ ಮರಗಳನ್ನು ನೋಡಿದರೂ ನಮಗೆ ಇದರ ಬಗೆಗೆ ಹೆಚ್ಚಿನ ಗಮನ ಹೊಯ್ಯುವುದಿಲ್ಲ. ಏನು ಉಪಯೋಗಕ್ಕೆ ಬಾರದ್ದು ಎಂದು ತಿಳಿದುಕೊಂಡಿರ್ತೇವೆ. ಅಗಸೆ ಮರದ ಬೇರು ಕಾಂಡವನ್ನು ಜಜ್ಜಿ ಪೇಸ್ಟನ್ನಾಗಿ ಮಾಡಿಕೊಂಡು ನೋವು ಊತವಿರುವಲ್ಲಿ ಹಚ್ಚೋದ್ರಿಂದ ಇನ್ಫ್ಲಮೇಷನ್ ಅಥವಾ ನೋವು ಕಡಿಮೆ ಆಗ್ತದೆ. ಮಂಡಿ ನೋವು ನಿವಾರಣೆಗೆ ಇದು ಸಹಕಾರಿ. ಅಗಸೆ ಎಲೆಯ ರಸವನ್ನು ತೆಗೆದು ಮೂಗಿನ ಹೊಳ್ಳೆಯಲ್ಲಿ ಎರಡು ಹನಿ ಬಿಡುವುದರಿಂದ ತಲೆನೋವು ನೆಗಡಿ ಕಡಿಮೆ ಆಗ್ತದೆ. ನಾಸಿಕ್ದ ಕಾಲೇಜ್ ಆಫ್ ಫಾರ್ಮಸಿಯ ಸಂಶೋಧನೆ ವರದಿ ಪ್ರಕಾರ ಅಗಸೆಯು ಆತಂಕವನ್ನು ಕಡಿಮೆ ಮಾಡುವಂತಹ ಗುಣವನ್ನು ಹೊಂದಿದೆ. ಹಾಗೆಯೇ ಪಾಂಡಿಚೇರಿ ಯೂನಿವರ್ಸಿಟಿಯ ವರದಿಯಂತೆ ಅಗಸೆ ಸೊಪ್ಪಿನ ಸಾರವು ಲಂಗ್ ಕ್ಯಾನ್ಸರ್ ತಡೆಯುವಲ್ಲಿಯೂ ಕೂಡ ಸಹಕಾರಿಯಾಗಿದೆ. ಅಲ್ಲದೆ ಅಗಸೆ ಸೊಪ್ಪಿನ ಪಲ್ಯ ಮಾಡಿಕೊಂಡು ತಿನ್ನುವಂತಹದ್ದು ಮೂಳೆಗಳ ಬೆಳವಣಿಗೆಗೆ ಸಹಕರಿಸುತ್ತದೆ. ಕಣ್ಣುಗಳ ಆರೋಗ್ಯ ರಕ್ಷಣೆ ಉಂಟಾಗ್ತದೆ. ತಿಂಗಳಿಗೆ ಎರಡು ಬಾರಿಯಾದರೂ ಅಗಸೆ ಸೊಪ್ಪನ್ನು ಬಳಸುವುದರಿಂದ ದೇಹಕ್ಕೆ ಬೇಕಾಗಿರುವಂತಹ ಕ್ಯಾಲ್ಸಿಯಂ, ಕಬ್ಬಿಣ, ರಂಜಕ ಹೇರಳವಾಗಿ ದೊರೆಯುತ್ತದೆ. ಪೌಷ್ಟಿಕಾಂಶಗಳು ದೊರೆತು ಆರೋಗ್ಯ ವೃದ್ಧಿಯಾಗ್ತದೆ. ಜೀರ್ಣಶಕ್ತಿಯು ಕೂಡ ಹೆಚ್ಚುತ್ತದೆ. ಜೀರ್ಣಶಕ್ತಿಯನ್ನು ಹೆಚ್ಚಿಸುವಂತಹ ಏಲಕ್ಕಿ. ಏಲಕ್ಕಿಯು ಪ್ರತಿನಿತ್ಯ ನಾವು ಬಳಸುವಂತಹ ಒಂದು ಸಂಬಾರ ಪದಾರ್ಥ. ಅನೇಕ ಆರೋಗ್ಯ ಸಹಕಾರಿ ಗುಣಗಳನ್ನು ಹೊಂದಿರುವಂತಹದ್ದು ಇದರ ವೈಶಿಷ್ಟ್ಯತೆಗಳಲ್ಲಿ ಒಂದು. ಏಲಕ್ಕಿಯು ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಸುವುದಕ್ಕೆ ಬಹಳ ಸಹಕಾರಿ. ಅಜೀರ್ಣವಾಗುವ ಸಂಭವನೀಯತೆ ಇದ್ದಲ್ಲಿ, ಊಟವಾದ ನಂತರದಲ್ಲಿ ಅಥವಾ ಇನ್ನೇನು ಘನ ಆಹಾರ ಸೇವನೆಯ ನಂತರದಲ್ಲಿ ಏಲಕ್ಕಿಯನ್ನು ಸಿಪ್ಪೆ ಸಮೇತ ಜಗಿಯುವಂತಹದ್ದು ಒಳ್ಳೆಯದು. ಭಾರತೀಯ ಆಹಾರ ಪದ್ಧತಿಯ ಅಧ್ಯಯನಕಾರರು ಏಲಕ್ಕಿಯನ್ನು ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ಬಳಸುವುದರ ಕುರಿತು ಸಂಶೋಧನೆಯನ್ನು ನಡೆಸಿರುವಂತಹದ್ದು ಜೀರ್ಣಶಕ್ತಿಯನ್ನು ಏಲಕ್ಕಿ ಹೆಚ್ಚಿಸುತ್ತದೆ ಎನ್ನುವುದನ್ನು ಸಾಬೀತುಪಡಿಸಿದ್ದಾರೆ. ಇವಲ್ಲದೆ ಏಲಕ್ಕಿಯು ಬೀದಿಯನ್ನು ತಡೆಯುವುದಕ್ಕೆ, ಆಮ್ಲೀಯತೆ ಹೆಚ್ಚಾಗುವುದನ್ನು ತಡೆಯುವುದಕ್ಕೂ ಕೂಡ ಸಹಕಾರಿ. ಏಲಕ್ಕಿಯಲ್ಲಿನ ಆಂಟಿ ಆಕ್ಸಿಡೆಂಟ್ಗಳು ಹೃದಯದ ಆರೋಗ್ಯವನ್ನು ವೃದ್ಧಿಸುವುದಕ್ಕೆ ಸಹಕಾರಿ. ಏಲಕ್ಕಿಯು ಸ್ವಲ್ಪ ಪ್ರಮಾಣದಲ್ಲಿ ನಾರಿನ ಅಂಶವನ್ನು ಹೊಂದಿದ್ದು ಇದು ಕೊಲೆಸ್ಟ್ರಾಲ್ ಪ್ರಮಾಣವನ್ನು ತಗ್ಗಿಸುತ್ತದೆ. ಹೃದಯದ ಆರೋಗ್ಯಕ್ಕೂ ಕೂಡ ಸಹಕಾರಿ. ಇವಲ್ಲದೆ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ. ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ನ ವರದಿಯ ಪ್ರಕಾರ ಏಲಕ್ಕಿಯು ಹೃದಯಕ್ಕೆ ಉತ್ತಮ ಎನ್ನುವಂಥದ್ದು ಸಾಕ್ಷೀಕರಿಸಿದೆ. ಕ್ಯಾನ್ಸರ್ ಬರುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ. ಮೂತ್ರ ವರ್ಧಿಸುವ ಗುಣವನ್ನು ಏಲಕ್ಕಿಯು ಹೊಂದಿದ್ದು ದೇಹವು ಶುದ್ಧವಾಗುವುದಕ್ಕೆ ಸಹಕರಿಸುತ್ತದೆ. ಹೈಪರ್ ಟೆನ್ಷನ್ ಹಾಗೂ ಮೂರ್ಛೆ ರೋಗ ತಡೆಯುವಲ್ಲಿ ಏಲಕ್ಕಿಯು ಸಹಕಾರಿ. ಡಿಪ್ರೆಷನ್ ವಿರುದ್ಧ ಹೋರಾಡುವುದಕ್ಕೆ, ಅಸ್ತಮಾದ ಗುಣಪ್ರವಾಹವನ್ನು ಕಡಿಮೆ ಮಾಡುವುದಕ್ಕೆ, ಉಸಿರಾಟ ಸರಾಗವಾಗಿ ಆಗುವ ಹಾಗೆ ಮಾಡುವುದಕ್ಕೆ, ಬಾಯಿಯ ಆರೋಗ್ಯವನ್ನು ಹೆಚ್ಚಿಸುವುದಕ್ಕೆ ಅಥವಾ ಬಾಯಿಯ ದುರ್ಗಂಧ ಇಲ್ಲವಾಗಿಸುತ್ತದೆ, ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸುವುದಕ್ಕೆ, ಚರ್ಮದ ಆರೋಗ್ಯಕ್ಕೆ, ರಕ್ತ ಸಂಚಾರ ಹೆಚ್ಚಿಸುವುದಕ್ಕೆ, ಕೂದಲಿನ ಆರೋಗ್ಯಕ್ಕೆ ಏಲಕ್ಕಿಯು ಸಹಕಾರಿ. ನಿಂಬೆ ರಸಕ್ಕೆ ಏಲಕ್ಕಿ ಪುಡಿಯನ್ನು ಹಾಕಿ ಕುಡಿದರೆ ವಾಂತಿ ಮತ್ತು ತಲೆಸುತ್ತುವಿಕೆ ನಿಲ್ಲುತ್ತದೆ. ಜೀರಿಗೆ ಕಷಾಯಕ್ಕೆ ಏಲಕ್ಕಿ ಪುಡಿಯನ್ನು ಬೆರೆಸಿ ಸೇವಿಸುವುದರಿಂದ ಪಿತ್ತ ಸಂಕಟ ನಿವಾರಣೆಯಾಗ್ತದೆ. ಪ್ರತಿದಿನ ಬಾಳೆಹಣ್ಣಿನೊಂದಿಗೆ ಒಂದು ಸಂಪೂರ್ಣ ಏಲಕ್ಕಿಯನ್ನು ತಿನ್ನುವುದರಿಂದ ಮೂಲವ್ಯಾಧಿ ಮತ್ತು ಮಲಬದ್ಧತೆ ದೂರವಾಗ್ತದೆ. ಆಹಾರದಿಂದ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ಮೂಲ ಲೇಖನ ಡಾಕ್ಟರ್ ವೆಂಕಟರಮಣ ಹೆಗಡೆ ಶಿರಸಿ. ಪ್ರಸ್ತುತಿ ಡಿಎಸ್ ಪ್ರಸಾದ್. ಈಗ ವಾಣಿಜ್ಯ ಪ್ರಕಟಣೆ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಜನಪದ ಸಂಗೀತದಲ್ಲಿ ರುಕ್ಮಿಣಿ ಕೆ ಶೆಟ್ಟಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳನ್ನು ಕೇಳುವಿರಿ. ನಂದ ಗೋಕುಲದೊಳಗೆ ಆಡುವ ನಂದ ಗೋಪಿಯ ಕಂದ ಬಂದು ಮಾತುರೆಯಲಿ ಅವ ಕಂಶನ ಕಂದ ಮಂದರ ದರ ಗೋವಿಂದ ಗೋಪಾಲಗೆ ಚಂದನ ದಾರತಿಯ ಬೇಳಾಗಿ ಶೋಭಾನೆ ಬೆಣ್ಣೆ ಮಾರಲು ಹೋದ ಬೆಣ್ಣೆ ಮಾರಲು ಹೋದ ಗೊಲ್ಲರ ಹೆಣ್ಣಿಗೆ ಮರುಳಾದ ಗೊಲ್ಲರ ಹೆಣ್ಣಿಗೆ ಮರುಳಾದ ಚಿನ್ಮಯ ಮನೆ ಮನೆ ಹಾಲ್ಮೋಶರನ್ನೇ ಕದ್ದು ಚಿನ್ಮಯ ಮನೆ ಮನೆ ಹಾಲು ಮೊಸರನೇ ಕದ್ದು ಕಣ್ಣ ಸನ್ನೆಯ ಮಾಡಿ ಕರೆವ ಶ್ರೀಕೃಷ್ಣ ಕಣ್ಣ ಸನ್ನೆಯ ಮಾಡಿ ಕರೆವ ಶ್ರೀಕೃಷ್ಣಯ್ಯ ಹೊನ್ನೀನಾರತಿಯ ಬೇಳಾಗಿ ಹೊನ್ನೀನಾರತಿಯ ಬೇಳಾಗಿ ಶೋಭಾನೆ ಜಲ ಜಾಕ್ಷಿಯರೆಲ್ಲ ಜಲ ಕ್ರೀಡೆಯಾಡುವ ಸಮಯಗಳು ಜಲ ಜಾಕ್ಷಿಯರೆಲ್ಲ ಜಲ ಕ್ರೀಡೆಯಾಡುವ ಸಮಯದೊಳು ಉಡುವ ಸೀರೆಯ ಕದ್ದು ಕಡಾದ ಮರವೇರಿ ಉಡುವ ಸೀರೆಯ ಕದ್ದು ಕಡಾದ ಮರವೇರಿ ದೊಡಕು ಮಾಡುವ ನಮ್ಮಡೆಯ ಶ್ರೀಕೃಷ್ಣಗೆ ದುಡುಕು ಮಾಡುವ ನಮ್ಮ ಒಡೆಯ ಶ್ರೀಕೃಷ್ಣಗೆ ಜಲಜಾರತಿಯ ಬೆಳಗಿ ಶೋಭಾನೆ ಕಾಶಿ ಪೀತಾಂಬರ ಕೈಯಲ್ಲಿ ಕೋಳಲು ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಪೋಷಿದ ಶ್ರೀಗಂಧ ಪರಿಮಳವು ಲೇಷಾಗಿ ಪದ್ಮ ಆವಿಗೆ ಧರಿಸಿದ ನಮ್ಮ ಲೇಷಾಗಿ ಪದ್ಮ ಆವಿಗೆ ಧರಿಸಿದ ನಮ್ಮ ವಾಸುದೇವನಿಗೂ ವನಿತೆ ಶ್ರೀಲಕ್ಷ್ಮಿಗೂ ವಾಸುದೇವನಿಗೂ ವನಿತೆ ಶ್ರೀಲಕ್ಷ್ಮಿಗೂ ಬಾಶಿಂಗದಾರತಿಯ ಬೇಳಾಗಿದರು ಬಾಶಿಂಗದಾರತಿಯ ಬೇಳಾಗಿದರು ಶೋಭಾನೆ ಕಾಲಲ್ಲಿ ಕಿರುಗೆಜ್ಜೆ ಕಾಲಲ್ಲಿ ಕಿರುಗೆಜ್ಜೆ ನೀಲದ ಬಾವುಲಿ ಕಾಲಲ್ಲಿ ಕಿರುಗೆಜ್ಜೆ ನೀಲದ ಬಾವುಲಿ ನೀಲವರ್ಣದ ನಾಟ್ಯವ ನಾಡಿದ ನಮ್ಮ ನೀಲವರ್ಣದ ನಾಟ್ಯವ ನಾಡಿದ ನಮ್ಮ ಬಾವ ಜನೈಯಗೆ ಬಾಲ ಗೋಪಾಲ ಗೋ ಬಾ ಜನೈಯಗೋ ಬಾಲ ಗೋಪಾಲ ಗೋ ನೀಲವರ್ಣನಿಗೋ ವನಿತೆ ಶ್ರೀಲಕ್ಷ್ಮಿಗೋ ನೀಲವರ್ಣನಿಗೋ ವನಿತೆ ಶ್ರೀಲಕ್ಷ್ಮಿಗೋ ನೀಲಾದಾರತಿ ನೀಲಧಾರತಿಯ ಬೆಳಗಿದರು ಶೋಭಾನೆ. ಕುಂಕುಮ ಕಸ್ತೂರಿ ಪರಿಪರಿಣಾಮ, ಕುಂಕುಮ ಕಸ್ತೂರಿ ಪರಿಪರಿಣಾಮ, ಶಂಕಚಕ್ರನಿ ಧರಿಸಿದ ನಮ್ಮ, ಶಂಕಚಕ್ರವನಿ ಪಿಡಿಯ ನಮ್ಮ, ಬಿಂಕದ ಗೋವಳ ಕಡಗೂಡಿದ ನಮ್ಮ, ಬಿಂಕದಿ ಗೋವಳ ಒಡಗೂಡಿದ ನಮ್ಮ, ಶಂಕಚಕ್ರವನಿ ಪಿಡಿಸಿದ ನಮ್ಮ. ವನಿತೆ ಶ್ರೀಲಕ್ಷ್ಮಿಗೂ ಕುಂಕುಮಾರತಿಯ ಬೇಳಗಿರೆ ಶೋಭಾನೆ. ಹದಿನಾರು ಸಾವಿರ ಸ್ತ್ರೀಯರ ಲೊಡಗೊಂಡು, ಹದಿನಾರು ಸಾವಿರ ಸ್ತ್ರೀಯರ ನೊಡಗೊಂಡು, ಚದುರಂಗ ಪಗಡೆಯ ನಾಡಿದ ನಮ್ಮ, ಚದುರಂಗ ಪಗಡೆಯ ನಾಡಿದ ನಮ್ಮ, ಮದನ ಮೋಹನ ದೇವ ಎದೆಯಲ್ಲಿ ಕೌಸ್ತುಭ, ಮದನ ಮೋಹನ ದೇವ ಎದೆಯಲ್ಲಿ ಕೌಸ್ತುಭ, ಮದಶೂದನನಿಗೆ ವನಿತೆ ಶ್ರೀಲಕ್ಷ್ಮಿಗೂ, ಮದಶೂದನನಿಗೂ ವನಿತೆ ಶ್ರೀಲಕ್ಷ್ಮಿಗೂ, ಸುಧಾರತಿಯ ಬೇಳಗಿರೆ ಶೋಭಾನೆ. ತೆತ್ತಿಷ ಕೋಟೆ ದೇವತ್ಕಳೊಡಗೊಂಡು, ತೆತ್ತಿಷ ಕೋಟೆ ದೇವತ್ಕಳೊಡಗೂಡಿ, ಅಸ್ತ್ಯವತಾರದು ನಾಳಿದ ನಮ್ಮ, ಹತ್ತು ಅವತಾರವ ತಾಳಿದ ನಮ್ಮ, ಸತ್ಯಭಾಮೆಯ ಪ್ರಿಯ ಪುರಂದರ ವಿಠಲಗೆ, ಸತ್ಯಭಾಮೆಯ ಪ್ರಿಯ ಪುರಂದರ ವಿಠಲಗೆ, ನಿತ್ಯೋತ್ತಮನಿಗೆ ವನಿತೆ ಶ್ರೀಲಕ್ಷ್ಮಿಗೂ, ನಿತ್ಯೋತ್ತಮನಿಗೂ ವನಿತೆ ಶ್ರೀಲಕ್ಷ್ಮಿಗೂ, ಮುತ್ತಿನಾರತಿಯ ಬೇಳಗಿರೆ ಶೋಭಾನೆ. ರಾಜೀಪ ಮಣಿಮಯ ರತ್ನ ಪೀಠದಲ್ಲಿ ರಾಜಿದಿ ರಾಜ ಶ್ರೀರಾಮ ಕುಳ್ಳಿರಲು, ರಾಜೀಪ ಮಣಿಮಯ ರತ್ನ ಪೀಠದಲ್ಲಿ ರಾಜಿ ರಾಜ ಶ್ರೀರಾಮ ಕುಳ್ಳಿರಲು, ರಾಜಾಮ ಕೀ ಸೀತೆ ಬಲದಲ್ಲೊಪ್ಪಿರಲು, ರಾಜಾಂಬ ಕೀ ಸೀತೆ ಬಲದಲ್ಲೊಪ್ಪಿರಲು, ರಾಜಾವದನೆಯರ ಅರಿವಾಣದಲ್ಲಿ, ರಾಜಾವದನೆಯರ ಅರಿವಾಣದಲ್ಲಿ, ರಾಜಿಸುವಾರತಿಯ ಬೇಳಗಿರೆ ಶೋಭಾನೆ. ಕನಕ ಕುಂಡಲಹರ ಕೌಸ್ತುಭ ಗೀತಗೆ, ಕನಕ ಕುಂಡಲಹರ ಕೌಸ್ತುಭ ಗೀತಗೆ, ಕನಕಾಂಬರ ರತ್ನಮಣಿ ಭೂಷಣಗೆ, ಕನಕಾಂಬರ ರತ್ನಮಣಿ ಭೂಷಣಗೆ, ಕನಕಾಭರಣದಿ ಕಮಲ ನಯನಗೆ, ಕನಕಾಭರಣದಿ ಕಮಲ ನಯನಗೆ, ಕನಕಾದಾರತಿಯ ಬೇಳಗಿರೆ ಶೋಭಾನೆ. ದಶರಥರಾಯನ ಶಿಶುವೆ ನಿಚಿದಗೆ, ದಶರಥ ರಾಯನ ಶಿಶುವೆಂದೆನಿಸಿದಗೆ ದಶಶೀರನ ಕೊರಳ ಕತ್ತರಿಸಿದಗೆ ದಶಶೀರನ ಕೊರಳ ಕತ್ತರಿಸಿದಗೆ ದಶಯುಧದಲ್ಲಿ ಸೀತೆ ರಾಮನ ಚರಣಕ್ಕೆ ದಶಯುಧದಲ್ಲಿ ಸೀತೆ ರಾಮನ ಚರಣಕ್ಕೆ ಕುಶಲ ದಾರತಿಯ ಬೇಡಾಗಿ ಶೋಭಾ